ಮನಸ್ಸು ಇಂದ್ರಿಯೇಭ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಧೀರಾತ್ಮ ಮಹಾನ್ ಪರಃ ಸೂಕ್ಷ್ಮತ್ವವು ಸ್ಥೂಲವನ್ನ ಲೆಕ್ಕದಲ್ಲಿ ಇಟ್ಟುಕೊಂಡು ಸೂಕ್ಷ್ಮತ್ವವನ್ನು ನಿರ್ಣಯಿಸಲಿಕ್ಕೆ ಸಾಧ್ಯ. ಇದು ಸೂಕ್ಷ್ಮ ಇದೆ ಅಂತ ಹೇಳಬೇಕಾದ್ರೆ ಅದಕ್ಕೆ ರೆಫರೆನ್ಸಿಗೆ ಒಂದು ಬೇಕಾಗ್ತದೆ. ಯಾವುದಕ್ಕಿಂತ ಸೂಕ್ಷ್ಮ ಇದೆ ಇಂಥದ್ದೊಂದು ಇನ್ನೊಂದು, ಆ ಇನ್ನೊಂದಕ್ಕಿಂತ ಇದು ಸೂಕ್ಷ್ಮ ಇದೆ, ಇದರರ್ಥ ಅದು ಇದಕ್ಕಿಂತ ಸ್ಥೂಲ ಇದೆ ಅಂತ. ಸೂಕ್ಷ್ಮತೆಯ ನಿರ್ಣಯಿಸುವಿಕೆ ಸ್ಥೂಲವನ್ನು ಇಟ್ಟುಕೊಂಡು ಸೂಕ್ಷ್ಮವನ್ನು ನಿರ್ಣಯಿಸುತ್ತದೆ. ಇಂದ್ರಿಯಗಳನ್ನು ಸ್ಥೂಲ ಅಂತ ಇಟ್ಟುಕೊಂಡದ್ದಾದರೆ ಸಹಜವಾಗಿ ಅದಕ್ಕಿಂತ ಸೂಕ್ಷ್ಮವಾದದ್ದು ಏನು ಅಂತ ಪ್ರಶ್ನೆ ಬರ್ತದೆ. ಅವಾಗ ನಿರ್ಣಯಿಸಲಿಕ್ಕೆ ಸಾಧ್ಯ ಇದೆ. ಇಂದ್ರಿಯಗಳು ಸ್ಥೂಲ, ಇದರರ್ಥ ಇಂದ್ರಿಯ ಆತ್ಮ, ಇಂದ್ರಿಯ ಆತ್ಮ, ಇಂದ್ರಿಯಗಳೇ ನಾನು. ಹೇಗಿರ್ತದೆ ವ್ಯವಹಾರದಲ್ಲಿ? ನಾನು ನೋಡುವವನು, ನಾನು ಕೇಳುವವನು, ನಾನು ಮುಟ್ಟುವವನು, ನಾನು ಮೂಸಿಸುವವನು. ಲೌಕಿಕದಲ್ಲಿ, ವ್ಯವಹಾರದಲ್ಲಿ ಈ ಪ್ರಕಾರವಾಗಿ ನಾನುವಿನ ಭಾಗ ಇರುತ್ತದೆ. ಸಹಿತವಾಗಿ, ಏನು ಸಹಿತವಾಗಿ? ಇಂದ್ರಿಯ ಸಹಿತವಾಗಿ ನಾನುವಿನ ಪಾತ್ರ. ಇದು ಸ್ಥೂಲ ನಿರ್ಣಯಿಸಿಬಿಟ್ರೆ ಆಗೋಯ್ತು. ಆದರೆ ಅಲ್ಲಿಗೆ ಜಿಜ್ಞಾಸ ನಿಲ್ಲೋದಿಲ್ಲ. ನಾನು ನೋಡುವವನೇ ಆಗಿದ್ದರೆ ನಾನು ಕೇಳುವವನೂ ಆಗಿದ್ದೇನೆ, ನಾನು ಮೂಸುವವನು ಆಗಿದ್ದೇನೆ. ಈ ಬದಲಾವಣೆಗಳು ತಾವೇ ಆಗದಾವ ಅಥವಾ ಈ ಬದಲಾವಣೆಗೆ ಏನಾದರೂ ಕಾರಣ ಉಂಟ? ಯಾವ ಕಾರಣಗಳ ಒತ್ತಡದಿಂದಾಗಿ ನನ್ನ ಇಂದ್ರಿಯಗಳಲ್ಲಿಯ ತಾದಾತ್ಮ್ಯ ಭಾವ, ನನ್ನ ಇಂದ್ರಿಯಗಳಲ್ಲಿ ಅಭಿಮಾನ ಬದಲಾಗ್ತಾ ಹೋಗ್ತದೆ? ಅದು ಯಾವ ಕಾರಣದ ಒತ್ತಡ? ಅರ್ಥ, ಅರ್ಥ, ಪ್ರವೃತ್ತಿಗಳು. ನೋಡುವ ಕಣ್ಣಿಗೆ ನೋಡಬೇಕು ಎನ್ನುವ ಪ್ರವೃತ್ತಿ, ಕೇಳುವ ಕಿವಿಗಳಿಗೆ ಕೇಳಿಸ್ಕೋಬೇಕು ಎನ್ನುವ ಪ್ರವೃತ್ತಿ, ಈ ಪ್ರವೃತ್ತಿಗಳ ಒತ್ತಡದಿಂದಾಗಿ ಇಂದ್ರಿಯಗಳು ಬೇರೆ ಬೇರೆ ರೀತಿಯಲ್ಲಿ ಬದಲಾಗ್ತಾ ಹೋಗ್ತದೆ. ಒಂದು ವೇಳೆ ನಮ್ಮಲ್ಲಿಯ ಪ್ರವೃತ್ತಿಗಳು ಚೇತನಗೊಳ್ಳದೆ ಹೋಗಿದ್ದರೆ ಇಂದ್ರಿಯಗಳು ಸ್ತಬ್ಧವಾಗಿರುತ್ತವೆ. ಯಥಾ ನಿದ್ರಾಯ, ನಿದ್ರಾವಸ್ಥೆಯಲ್ಲಿ ಈ ಸ್ಥೂಲ ಇಂದ್ರಿಯಗಳು ಇದ್ದಲ್ಲೇ ಇವೆ. ಈ ಸ್ಥೂಲ ಜ್ಞಾನೇಂದ್ರಿಯಗಳು ಇದ್ದಲ್ಲೇ ಇವೆ, ಒಂದೂ ಕೆಲಸ ಮಾಡ್ತಾ ಇದೆ. ಯಾಕೆ? ಈ ಸ್ಥೂಲ ಇಂದ್ರಿಯಗಳು ನಿದ್ರಾವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಮಾತುಗಳು ಕೇಳಿಸ್ತಾ ಇಲ್ಲ, ಶಬ್ದಗಳು ಕೇಳಿಸ್ತಾ ಇಲ್ಲ, ವಸ್ತುಗಳು ಕಾಣ್ತಾ ಇಲ್ಲ, ಜಗತ್ತಿನ ಯಾವ ಅನುಭವಗಳೂ ಇಲ್ಲ. ಏನಾಗಿದೆ ಮೆಕ್ಯಾನಿಸಮು? ಪ್ರವೃತ್ತಿಗಳು ಏನಾಗಿವೆ? ಶಾಂತವಾಗಿವೆ. ಈವಾಗ ನಾವು ಪ್ರಶ್ನಿಸೋಣ, ಇಂದ್ರಿಯಗಳು ಸ್ಥೂಲವೋ ಇನ್ನು ಪ್ರವೃತ್ತಿಗಳು ಸ್ಥೂಲವೋ? ಇಂದ್ರಿಯಗಳು ಸ್ಥೂಲ, ಪ್ರವೃತ್ತಿ ಸೂಕ್ಷ್ಮ. ಹೀಗಾಗಿ ನಾವೇನಾಗಿರ್ತೇವೆ? ಪ್ರವೃತ್ತಿಗಳಲ್ಲಿ ಅಭಿಮಾನವನ್ನು ಪಡೆದಿವೆ. ಅರ್ಥಭೂತಾತ್ಮ ಅವಾಗೇನಂದ್ವಿ? ಇಂದ್ರಿಯ ಆತ್ಮ, ಈಗ ಅರ್ಥಭೂತಾತ್ಮ. ಅರ್ಥ ಅಂದರೆ ಪ್ರವೃತ್ತಿಗಳು, ಪ್ರವೃತ್ತಿಗಳು ಅಂದರೆ ಪ್ರವೃತ್ತಿಗಳಲ್ಲಿ ಅಭಿಮಾನಗೊಂಡವನು ನಾನು. ಕಣ್ಣುಗಳಿಂದ ಚಂದದ ಕಣ್ಣುಗಳಿಂದ ನೋಡುವಾಗಲೂ ನಾನು ನೋಡುವವನೇ, ಅರ್ಥಗಳ ಜೊತೆ ಇದ್ದಾಗೂ ಕೂಡ ನಾನು ನೋಡುವವನೇ. ಅರ್ಥಗಳ ಜೊತೆಗಿದ್ದಾಗ ನೋಡುವನು ನಾನು ಸೂಕ್ಷ್ಮ. ಇಂದ್ರಿಯಗಳ ಜೊತೆಗೆ ನೋಡುವವನು ನಾನು ಅಂತೇನಿದ್ದೇನೆ, ಅವನು ಸ್ಥೂಲ. ಈ ಅರ್ಥಗಳು ಏನು, ಪ್ರವೃತ್ತಿಗಳಿವೆ, ಈ ಪ್ರವೃತ್ತಿಗಳು ಯಾರಿಂದ ಆಶ್ರಯಿಸಲ್ಪಟ್ಟಿವೆ? ಇದಕ್ಕೆ ಆಶ್ರಯ ಕೊಟ್ಟವರು ಯಾರು? ಮನಸ್ಸು. ಮನಸ್ಸು ಇದು ಒಂದು ಬ್ಯಾಂಕ್ ಇದ್ದಾರೆ, ಒಂದು ಬ್ಯಾಂಕ್. ಈ ಬ್ಯಾಂಕಿನೊಳಗೆ ಏನಿದೆ? ಅಸಂಖ್ಯ ಅನಂತ ಕಾಲದಿಂದಲೂ ಸಂಗ್ರಹವಾದಂತಹ ಅಸಂಖ್ಯ ಸಂಸ್ಕಾರಗಳು, ಬೀಜಗಳು, ಆಸೆಗಳು, ಇಚ್ಛೆಗಳು, ಪ್ರವೃತ್ತಿಗಳು ಸಂಗ್ರಹ ಇದೆ. ಬ್ಯಾಂಕಿನಲ್ಲಿ ನೀವು ಡಿಪಾಸಿಟ್ ಇಟ್ಟರು ಹಣನೇ ಇಡಬೇಕು, ನೀವು ಚೆಕ್ ಕೊಟ್ಟರು ಹಣದ ವ್ಯವಹಾರನೇ, ಚೆಕ್ ತಗೊಂಡ್ರು ಹಣದ ವ್ಯವಹಾರನೇ, ಓವರ್ ಡ್ರಾಫ್ಟ್ ಮಾಡಿದ್ರು ಹಣದ ವ್ಯವಹಾರನೇ. ಆದರೂ ಇಷ್ಟೆಲ್ಲ ಹೆಸರುಗಳು ಯಾಕೆ? ಅವುಗಳ ವ್ಯವಹಾರದ ದೃಷ್ಟಿಯಿಂದ ಇಷ್ಟೊಂದು ಹೆಸರು. ಹಾಗೆ ಇಲ್ಲಿ ಕೂಡ ಮನಸ್ಸು ಇದೊಂದು ಬ್ಯಾಂಕ್. ಈ ಬ್ಯಾಂಕಿನೊಳಗೆ ಅನೇಕ ಸಂಸ್ಕಾರಗಳು. ಅನೇಕ ಅಂತ ಯಾಕೆ ಹೇಳ್ತೀರಿ ಸ್ವಾಮಿ? ಒಂದು ಸಂಸ್ಕಾರ ಇದ್ದ ಹಾಗೆ ಇನ್ನೊಂದು ಸಂಸ್ಕಾರ ಇಲ್ಲ. ಅನೇಕ ಗುಣಗಳ ಮಿಶ್ರಣ. ಆ ಸಂಸ್ಕಾರದ ಅನೇಕ ಆಸೆಗಳು, ಆ ಆಸೆ ಇಚ್ಛೆಗಳಿಗೆ ತಕ್ಕಂತೆ ಅನೇಕ ಪ್ರವೃತ್ತಿಗಳು, ಒಟ್ಟು ಇದೊಂದು ಬ್ಯಾಂಕ್ ನೋಡಪ್ಪ. ಮನಸ್ಸು ಇದೊಂದು ಬ್ಯಾಂಕ್. ಈ ಮನಸ್ಸಿನಲ್ಲಿ ಹೇಗೆ ಹೇಗೆ ಇಚ್ಛೆಗಳು ಆಸೆಗಳು ಒಡಮೂಡ್ತವೆ, ಹಾಗೆ ಹಾಗೆ ಪ್ರವೃತ್ತಿಗಳು ಬದಲಾಗ್ತಾ ಹೋಗ್ತವೆ, ಅರ್ಥಗಳು ಬದಲಾಗ್ತಾ ಹೋಗ್ತವೆ. ಅರ್ಥಗಳು ಬದಲಾದಂತೆ ನಮ್ಮ ದೇಹದಲ್ಲಿಯ ಇಂದ್ರಿಯಗಳು ಕಾರ್ಯದಲ್ಲಿ ತೊಡಗುವುದು ಕೂಡ ಬದಲಾಗ್ತದೆ. ಇಂದ್ರಿಯ ಕಾರ್ಯಗಳಲ್ಲಿ ತೊಡಗುವುದು ಬದಲಾದಂತೆ ಅವುಗಳ ಗುಣಗಳಿಗೆ ತಕ್ಕಂತೆ ಅವರವರ ಕ್ಷೇತ್ರಗಳು ಕೂಡ ಬದಲಾಗ್ತವೆ, ಕ್ಷೇತ್ರನೇ ಬದಲಾಗ್ಬೇಕು. ಹತ್ತನೇ ಕ್ಲಾಸ್ ಕಲಿಯುವಾಗ ವಿಷಯಗಳು ಏನಿರ್ತವೆ, ಹಾಗೆ ಮುಂದುವರೆದಂತೆ ಪಿ ಯು ಸಿಗೆ ಬಂದಾಗ ಅಲ್ಲಿ ವಿಷಯಗಳು ಏನಿರ್ತವೆ ತುಂಬಾ ಸ್ಪೆಸಿಫಿಕ್ ಆಗಿರ್ತವೆ. ಅದು ದಾಟಿ ಸಿಇ ಟಿ ಮುಗಿಸಿ ನೀನು ಕಾಲೇಜ್ ಹೋಗುವ ಸಮಯ ಬಂದಾಗ ಅಲ್ಲಿ ವಿಷಯಗಳು ಏನಿರ್ತವೆ, ಇನ್ನಾ ಸೂಕ್ಷ್ಮವಾಗಿ, ಇನ್ನಾ ಗಡುಚರವಾಗಿ, ಇನ್ನಾ ಹೆಚ್ಚು ಗಮನ ಕೊಡುವಂತಹ ವಿಷಯಗಳಿರ್ತವೆ. ಆಮೇಲೆ ಸಿವಿಲ್ ಇಂಜಿನಿಯರಿಂಗ್ ಪ್ರವೇಶ ಮಾಡ್ತೀರಿ, ಆ ಸಿವಿಲ್ ಪ್ರವೇಶ ಮಾಡಿದಾಗ ಮತ್ತು ಅದಕ್ಕೆ ತಕ್ಕಂತೆ ಅಲ್ಲಿ ವಿಷಯಗಳು ಬೇರೆ ಇರ್ತವೆ. ಇವಷ್ಟು ವಿಷಯಗಳು ಅವತ್ತು ಕೂಡ ಇದ್ದವು, ಆದರೆ ಸ್ಥೂಲವಾಗಿತ್ತು. ನೀವು ಒಳಗೆ ಪ್ರವೇಶ ಆಗ್ತಾ ಆಗ್ತಾ ಇದ್ದಂತೆ ಸೂಕ್ಷ್ಮ ಸೂಕ್ಷ್ಮ ಸೂಕ್ಷ್ಮ. ಹಾಗೆ ಇಲ್ಲಿಯೂ ಕೂಡ ನಾವು ಹೇಗೆ ಪ್ರವೇಶ ಒಳಗೆ ಒಳಗೆ ಹೋಗ್ತೀವಿ, ಹಾಗಾಗೆ ನಾವು ಸೂಕ್ಷ್ಮವಾಗಿ ಪ್ರವೇಶಿಸ್ತೀವಿ. ಈಗ ಮನಃ ಭೂತಾತ್ಮ ಅತಿ ಸೂಕ್ಷ್ಮ. ಈ ಮನಸ್ಸಿನಲ್ಲಿ ಈ ಆಸೆ ಇಚ್ಛೆಗಳು ವ್ಯಕ್ತವಾಗುವ ಪೂರ್ವದಲ್ಲಿ, ಈ ಪ್ರವೃತ್ತಿಗಳು ಪ್ರಕಟವಾಗುವ ಪೂರ್ವದಲ್ಲಿ, ಈ ಮನಸ್ಸಿನ ಒಳಗೆ ಇನ್ನೊಂದೇನಾದರೂ ಸ್ಥಾನ ಇದೆಯೇ, ಮನಸ್ಸನ್ನೇ ಸಹಕರಿಸಿಕೊಳ್ಳುವಂಥ ಸ್ಥಾನ. ಮನಸ್ಸೇ ಎಲ್ಲವನ್ನೂ ಸಹಕರಿಸಿಕೊಂಡಿದೆ, ಇಂಥ ಮನಸ್ಸನ್ನೇ ಸಹಕರಿಸಿಕೊಳ್ಳುವಂಥದ್ದು ಇನ್ನೊಂದು ಸ್ಥಾನ, ಅದನ್ನು ಅಂತಃಕರಣ. ಅದು ಅಂತಃಕರಣ. ಈ ಅಂತಃಕರಣದ ಬುದ್ಧಿಯ ಸ್ಥಾನ, ಈ ಅಂತಃಕರಣದ ಬುದ್ಧಿಯ ಸ್ಥಾನ. ಯಾಕೆಂದರೆ ಅನೇಕ ಆಸೆ ಇಚ್ಛೆಗಳು ನಮ್ಮಲ್ಲಿ ಚಿಗುರುತ್ತವೆ, ಆ ಆಸೆ ಇಚ್ಛೆಗಳು ಚಿಗುರಿದರೂ ಕೂಡ ಇದು ಇಂಥದೇ ಆಸೆ, ಇದು ಇಂಥದೇ ಇಚ್ಛೆ ಅಂತ ನಿರ್ಣಯ ಮಾಡೋದು ಯಾರು? ಅಂತಃಕರಣ ಅಲ್ಲ, ಅಂತಃಕರಣದಲ್ಲಿಯ ಬುದ್ಧಿ. ಅಧ್ಯವಸಾಯ ಶಬ್ದ ಹಾಕಿದ್ದು, ಅಧ್ಯವಸಾಯಾದಿ ಆರಂಭಕಂ ಭಾಷ್ಯ. ಅಧ್ಯವಸಾಯಾದಿ ಆರಂಭಕಂ, ಅಧ್ಯವಸಾಯ ನಿರ್ಣಯಿಸುವ ಶಕ್ತಿ. ಅಧ್ಯವಸಾಯ ಅಂದರೆ ನಿರ್ಣಯಿಸುವ ಶಕ್ತಿ. ನಿರ್ಣಯ ಹೇಗಿರ್ತದೆ? ಇದ್ರೆ ಇರಬಹುದು, ಹೀಗಿರ್ಲಿಕ್ಕಿಲ್ಲ, ಇನ್ನು ಹೆಂಗದನೋ ಏನೋ, ಇದಕ್ಕೆ ನಿರ್ಣಯ ಅಂತ ಕರೆಯೋದಿಲ್ಲ. ಇದಕ್ಕೇನಂತ ಕರೀತಾರೆ? ಸಂಶಯ, ಸಂದೇಹ. ಹಾಗಾದ್ರೆ ನಿರ್ಣಯ ಹೇಗಿರ್ತದೆ? ಇದು ಹೀಗೆ ಹೋಗು, ನೀ ಐಸ್ ಕ್ರೀಮೇ ತಿನ್ಬೇಕೀಗ ಹೋಗು. ಅಧ್ಯವಸಾಯ, ಆ ಬುದ್ಧಿ ನೀನು ಐಸ್ ಕ್ರೀಮೇ ತಿನ್ನು ಅಂತ ಹೇಳುವ ಪೂರ್ವದಲ್ಲಿ ಏನೆಲ್ಲ ತಿನಿಸುಗಳು ನಮ್ಮ ಎದುರಿಗಿರ್ತವೆ, ನಿರ್ಣಯಿಸ್ಲಿಕ್ಕೆ ನಮ್ಮ ಶಕ್ತಿ ಇರೋದಿಲ್ಲ. ಎಲ್ಲವನ್ನೂ ತಿನ್ನಬೇಕು ಅನ್ನಿಸ್ತದೆ, ಆಸೆಗಳು ಇಚ್ಛೆಗಳು ಬೇಕಾದಷ್ಟಿವೆ. ಆದರೆ ಯಾವಾಗ ಬುದ್ಧಿ ಪ್ರವೇಶವಾಗ್ತದೆ, ಆ ಬುದ್ಧಿ ಹೇಳ್ತದೆ ನೀನು ಇದನ್ನೇ ರುಚಿ ನೋಡು. ಅದರೊಳಗೆ ಇನ್ನೊಂದು ಬುದ್ಧಿ ಇರ್ತದೆ, ಆ ಬುದ್ಧಿಯೊಳಗೆ ಇನ್ನೊಂದು ಬುದ್ಧಿ ಇರ್ತದೆ, ಅದು ಹೇಳ್ತದೆ ಇಷ್ಟೇ ತಿನ್ನು, ಚುಪ್. ಗೊತ್ತಿಲ್ಲ ನಿಂಗೆ ಸಕ್ಕರೆ ಇದೆ ಅಂತೇಳಿ, ಡಯಾಬೆಟಿಕ್ ಇದೆ ಅಂತ ಗೊತ್ತಿಲ್ಲ ನೀನು, ಇಷ್ಟೇ ತಿನ್ನು, ಒಂದೇ ಗುಲಾಬ್ ಜಾಮ್, ಇಷ್ಟೇ ತಿನ್ನಬೇಡ. ಬುದ್ಧಿ ಆಗೊಂದು ಬುದ್ಧಿ, ಈ ಬುದ್ಧಿ, ಈ ಮನಸ್ಸು, ಈ ಪ್ರವೃತ್ತಿ, ಇವೆಲ್ಲವನ್ನೂ ಇಟ್ಕೊಂಡಿರುವಂತಹ ಸ್ಥಾನ ಅಂತಃಕರಣ. ಒಂದಕ್ಕಿಂತ ಒಂದು ಸೂಕ್ಷ್ಮ, ವಿಷಯಗಳಿಗಿಂತ ಸೂಕ್ಷ್ಮ ಇಂದ್ರಿಯಗಳು, ಇಂದ್ರಿಯಗಳಿಗಿಂತ ಸೂಕ್ಷ್ಮ ಅರ್ಥಗಳು, ಅರ್ಥಗಳಿಗಿಂತ ಸೂಕ್ಷ್ಮ ಮನಸ್ಸು, ಮನಸ್ಸಿಗಿಂತ ಸೂಕ್ಷ್ಮ ಬುದ್ಧಿ. ಭೂತ ಸೂಕ್ಷ್ಮಂ ಭಾಷ್ಯ. ಬುದ್ಧಿ ಆತ್ಮ ಸರ್ವ ಪ್ರಾಣಿ ಬುದ್ಧೀನಾಂ. ಪ್ರತ್ಯಗಾತ್ಮಭೂತತ್ವಾತ್ ಆತ್ಮಾ ಮಹಾ ಸರ್ವಮಹತ್ವಾತ್. ಬುದ್ಧೇಹೇ ಆತ್ಮ, ಬುದ್ಧಿಯಿಂದ ಒಳಗೂಡಿದ ಆತ್ಮ, ಬುದ್ಧಿ ಸಹಿತವಾದ ಆತ್ಮ ಈಗ ನಮಗೆ ಲಭ್ಯ ಆಯಿತು. ಏನು ಲಭ್ಯ ಆಯ್ತು ನಮಗೆ? ಬುದ್ಧಿ ಸಹಿತವಾದಂಥ ಆತ್ಮ ಲಭ್ಯ ಆಯ್ತು. ಅಂದರೆ ಈಗ ಐ ಆಮ್ ನೋ ಮೋರ್ ಎ ಮನ ಆತ್ಮ, ಐ ಆಮ್ ಬುದ್ಧಿ ಆತ್ಮ. ನಾನು ಯಾರು? ನಾನು ಬುದ್ಧಿಯಾತ್ಮನಿದ್ದೇನೆ. ಆಯಿತು, ಅದನ್ನಾದರೂ ಕಾಯಂ ಇಟ್ಕೋ ಮಹಾರಾಜ, ಅದನ್ನಾದರೂ ಕಾಯಂ ಇಟ್ಕೋ. ಕಾಯಂ ಏನು? ಭೂತ ಸೂಕ್ಷ್ಮ. ನಾನು ಯಾರು? ಬುದ್ಧಿಯಾತ್ಮ. ಪ್ರತ್ಯಗಾತ್ಮಭೂತತ್ವಾದ ಮೇಲೆ ಹೇಳಿದ ಇವೆಲ್ಲವುಗಳಿಗಿಂತ ಒಳಗೆ ಒಳಗೆ ಇದ್ದರಿಂದಾಗಿ ಇದು ಸೂಕ್ಷ್ಮವಾದಂತಹ ಆತ್ಮ, ಬುದ್ಧಿಯಾತ್ಮ. ಸರ್ವ ಪ್ರಾಣಿ ಬುದ್ಧಿನ, ಎಲ್ಲ ಪ್ರಾಣಿಗಳಲ್ಲಿಯೂ ಬುದ್ಧಿ ಇದೆ, ಎಲ್ಲ ಪ್ರಾಣಿಗಳಲ್ಲಿಯೂ ಬುದ್ಧಿ ಇದೆ. ಬೆಳಿಗ್ಗೆ ನೋಡಿದ್ರ ಅದು ಭರತ ಎಂದು ಬರೋದಲ್ಲ ಬೆಳಿಗ್ಗೆ ದೇವಸ್ಥಾನ ಅಂತ ಸವಿತಾ ಹೇಳ್ತಾರೆ. ಅಲ್ಲ, ಬೆಳಿಗ್ಗೆ ಪೂಜೆ ಟೈಮ್ಗೆ ಬರಲ್ಲ ಅವನು, ಪೂಜೆ ಟೈಮ್ಗೆ ಬರಲ್ಲ. ಏನಾಗಿದೆ ಅಂದರೆ, ನೀವು ಇವತ್ತು ಗಂಟೆ ಹೊಡಿತಾ ಇದ್ರೆ ಶಂಖನಾದ ಯಾರು ಮಾಡಲಿಕ್ಕೆ ಅದು ನಾನು ಹುಡುಕಾಡಿಕತ್ತೆ. ಶಂಖನಾದ ಹಾಗೆ ಕೇಳಿಸ್ತದು. ಆಮೇಲೆ ಈ ಕಡೆ ಗಂಟೆ ಹೊಡಿಯೋದಕ್ಕೂ, ಆ ಶಂಕನಾದ ಕೇಳಿಸೋದಕ್ಕೂ ಆಶ್ಚರ್ಯ ಆಗ್ಬೋದು. ಏನಪ್ಪ ಇಂಥ ಪವಾಡ ನಡೀತಾ ಇದೆ ನಮ್ಮ ಆಶ್ರಮದಲ್ಲಿ ಅಂತ. ಆಮೇಲೆ ಸವಿತಾ ಹೇಳ್ತಾಳೆ, ಸ್ವಾಮೀಜಿ ಭರತ ಕರೆಕ್ಟಾಗಿ ಆ ಗಂಟೆಯ ನಾದಕ್ಕೆ ಸರಿಯಾಗಿ ಅವನು ತೆಗಿತಾನೆ, ನಾದ ತೆಗಿತಾನೆ. ಏನು ಪರ್ಫೆಕ್ಟ್ ನಾದ ತೆಗಿತಾನ ಅವನು. ಮತ್ತು ಸರ್ವ ಪ್ರಾಣಿ ನಾನು ಬುದ್ಧಿ ಹೌದಲ್ಲ, ಇದು ಎಲ್ಲ ಪ್ರಾಣಿಗಳಲ್ಲಿ ಕೂಡ ಈ ಬುದ್ಧಿ ಇರ್ತದೆ. ಇನ್ನು ರುಟೀನ್ ಮಾಡ್ಕೊಂಡ್ಬಿಡ್ತಾನವ, ಈಗ ಬೆಳಿಗ್ಗೆ ಬಂದ್ಬಿಡ್ತಾನ. ಅಂದ್ರೇನು, ನಾ ಹಾಕಿಕೊಟ್ಟ ಟೈಮ್ ಟೇಬಲ್ಲು ಭರ್ತನಿಗೂ ಲಾಭ ಆಗ್ಬೇಕು. ಕೊನೆಗೆ ಅದು ಭರ್ತನಿಗೆ ಮಾತ್ರ ಕಾಯಂ ಉಳಿತದೆ, ಉಳಿದವರೆಲ್ಲ ಹಿಂದೆ ತಕೊಂಡ್ಬಿಡ್ತಾರೆ. ಹಾಗಾಗುದಿಲ್ಲ ಅಂತ ಅನ್ಕೊಳ್ತೀನಿ. ನೀವೇ ನೋಡಿ, ನಾವು ಬೆಳಗ್ಗೆ ಹೋದ್ವಿ ಎಷ್ಟು ಚಂದ ಇರ್ತದೆ ಎಲ್ಲರೂ ಕುತ್ಕೊಂಡು. ಆ ಬೆಳಗಿನ ಸಮಯದಲ್ಲಿ ವೇದಿಕ್ ಚಾಂಟಿಂಗ್ ನಡೀತಾ ಇರ್ತದೆ, ಪೂಜೆ ನಡೀತಾ ಇರ್ತದೆ, ಆನಂದ. ಬೇಕಾದ್ರೆ ನಿಮಗೆ ಮೆಡಿಟೇಷನ್ ಕೂಡ ಮೆಡಿಟೇಷನ್ ಕೂತ್ಕೊಳ್ರಿ, ಜಪ ಕೂತ್ಕೊಳ್ರಿ, ಬಟ್ ಅಲ್ಲಿ ಇರಿ. ಅಲ್ಲಿ ಇರೋದ್ರಿಂದ ಸಾಧನೆ ಚೆನ್ನಾಗಿರುತ್ತೆ. ಮುಂದೆ ಯಾವಾಗ ಯಾವಾಗ ಕ್ಯಾಂಪ್ ನಡೀತ ಆವಾಗಿನ ಜನ ಬರ್ತಾರೆ, ಅವರು ಬಂದು ಅಲ್ಲೇ ಬಂದು ಕೊಡ್ತಾರೆ. ಎಲ್ಲರಿಗೂ ಅದೊಂದು ರುಟೀನ್ ಆಗಿರ್ತದೆ. ಬೆಳಗ್ಗೆ ಇನ್ನಿಷ್ಟು ಅಲ್ಲಿ ಇರ್ತದಪ್ಪ, ಅಲ್ಲಿ ಹೋಗೋಣ ಭಾಗವಹಿಸ. ವೆರಿ ಬ್ಯೂಟಿಫುಲ್ ಅಲ್ಲ ಇದು ಎಂದೋ ನಾನು ಹೇಳ್ಬೋದಾಗಿತ್ತು. ತಿಳ್ಕೋತಾರೆ, ಅರ್ಥ ಮಾಡ್ಕೋತಾರೆ. ಬಂದ್ಬಿಟ್ಟು ನಾಲ್ಕಾರು ಕಡೆ ಕರ್ಕೊಂಡು ಹೋಗಿದ್ದೀನಿ, ತೋರಿಸಿದ್ದೀನಿ ಎಲ್ಲ ಕಡೆಗೆ ಹೇಗೆ ಭಾಗವಹಿಸ್ತಾರೆ ಅದು ಕಂಡಿದೆ. ತಾವೇ ಅರ್ಥ ಮಾಡ್ಕೋತಾರೆ. ಅದು ಬೀಳಿದ್ರೆ, ಅದು ಬಿದ್ದರೆ ಪ್ರಬ್ರಾಗಿ ಒಳಗೆ ಹೋಗ್ತದೆ, ಇದು ಹೋಗೋದು. ಹೀಗಾಗಿ ಸಣ್ಣ ಮಕ್ಕಳನ್ನ ಕರೆದು ಹೇಳದಂಗೆ ನಿಮ್ಮನ್ನು ಕೂಡಿಸಿ ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ನಿಮ್ಮನ್ನು ತಿಳಿಸಿ ಹೇಳಿ. ಎಕ್ಸ್ಟ್ರಾ ಕ್ಲಾಸ್ ಸರ್ವ ಪ್ರಾಣಿ ಬುದ್ಧಿನಾ, ಸಮಸ್ತ ಪ್ರಾಣಿ ರಾಶಿಗಳಲ್ಲಿಯ ಬುದ್ಧಿ ಆತ್ಮ ಅನ್ನೋದು ಕಾಯಂ. ಅದು ಎಷ್ಟು ಕಾಯಂ ಅದ ಅಂತಾರೆ, ಪ್ರತ್ಯಗಾತ್ಮ ಭೂತತ್ವಾದ, ಉಳಿದವಳಿಗಿಂತ ಸೂಕ್ಷ್ಮ. ಪ್ರತ್ಯಗಾತ್ಮ ಆತ್ಮಕ್ಕಿಂತ ಆತ್ಮ, ಅದು ಪ್ರತ್ಯಗಾತ್ಮ ಅಂತ ಹೇಳುತ್ತೆ. ಆತ್ಮನಿಗೇನೆ ಆತ್ಮ, ಇಂದ್ರಿಯಾತ್ಮನಿಗೆ ಅರ್ಥ ಆತ್ಮ, ಅರ್ಥ ಆತ್ಮನಿಗೆ ಮನೋ ಆತ್ಮ, ಮನೋ ಆತ್ಮನಿಗೆ ಬುದ್ಧ್ಯಾತ್ಮ. ಅಂದ್ರೇನು? ಆತ್ಮನಿಗೇನೆ ಆತ್ಮ. ಎಲ್ತಂಕ ಹೋಗ್ತೀರಿ? ಮಹಾ ಮಹಾ ಎಲ್ಲಿಂದ ಬಂದಿದೆ ಇದು? ಅಲ್ಲಿಗೆ ಹೋಗ್ಬಿಡ್ತೀಗ. ಈ ಆತ್ಮ ಯಾವುದು? ಮನೋ ಆತ್ಮ. ಇದು ಎಲ್ಲಿಂದ ಬಂದಿದೆ? ಬುದ್ಧಿಯಾತ್ಮ. ಇದು ಎಲ್ಲಿಂದ ಬಂದಿದೆ? ಮಹತ್ವನಿಂದ ಬಂದಿದೆ. ಸರ್ವ ಮಹತ್ವ ಅಥ ಎಲ್ಲಕ್ಕಿಂತಲೂ ಮೂಲ ಯಾವುದೋ ಅದಕ್ಕೆ ಮಹತ್ ಅಂತ ಕರೀತಾರೆ. ಎಲ್ಲದಕ್ಕಿಂತ ಎಲ್ಲದಕ್ಕೂ ಮೂಲ ಮಹತ್ವಾತ್. ಭಾಷ್ಯ ಅವ್ಯಕ್ತಾತ್ ಯತ್ ಪ್ರಥಮಂ ಜಾತಂ ಹೈರಣ್ಯ ಗರ್ಭಂ ತತ್ವಂ ಬೋಧಾತ್ಮಕಂ ಬೋಧಾಬೋಧಾತ್ಮಕಂ ಮಹಾನ್ ಆತ್ಮ ಬುದ್ಧೇ ಪರಃ ಇತ್ಯುಚ್ಯತೆ. ಕೊಡಿ ಸಂಸ್ಕೃತ ಕೊಡಿ ಸ್ವಲ್ಪ ಅದ್ಭುತ ಪುಸ್ತಕ ಕೊಡಿ. ಬೋಧ ಅಬೋಧಾತ್ಮಕಂ ಅಂತ ಬರ್ತದದು. ಬೋಧ ಅಬೋಧಾತ್ಮಕ ಬೋಧ ಅಬೋಧಾತ್ಮಕಂ ಬೋಧ ಅಬೋಧ ಅಬೋಧ ಇಲ್ಲಿಲ್ಲ ಇಲ್ಲಿ ಇಲ್ಲಿಲ್ಲ ನೋಡಿ ಬೋಧ ಬೋಧ ಬೋಧ ಎಲ್ಲ ಕಡೆ ಅರ್ಥದಲ್ಲಿ ಕೂಡ ಹಂಗೆ ಕೊಟ್ಟರು. ಜ್ಞಾನ ಅಜ್ಞಾನ ರೂಪ ಆಗಬೇಕಿಲ್ಲ ಅದು ಆಗಿಲ್ಲ. ಜ್ಞಾನಾಜ್ಞಾನ ರೂಪ ಹತ್ತಿರ ಮೇಲೆ ದೀಪ ಇಟ್ಟಂಗೆ ಅದನ್ನು ಮಾಡಿಕೊಡ್ರಿ. ಜ್ಞಾನ ಅಜ್ಞಾನ ರೂಪ ಬೋಧ ಅಬೋಧಾತ್ಮಕಂ ಮಹಾನ್ ಆತ್ಮ ಬುದ್ಧೇ ಪರಃ ಇತ್ಯುಚ್ಯತೆ. ಬುದ್ಧಿಗಿಂತ ಆಚೆಗೆ ಏನ್ರಿ ಅಂತ ಕೇಳಿದ್ದಾರೆ. ಅವ್ರು ಹೇಳ್ತಾರೆ ಯತ್ ಪ್ರಥಮಂ ಜಾತಂ ಹೈರಣ್ಯ ಗರ್ಭಂ. ಹಿರಣ್ಯ ಗರ್ಭ, ಹಿರಣ್ಯ ಗರ್ಭ ಏನೋ ರಿಸರ್ವ್ ಬ್ಯಾಂಕ್ ಇದೆ, ರಿಸರ್ವ್ ಬ್ಯಾಂಕ್ ಇದೆ. ಹಿರಣ್ಯ ಗರ್ಭ ಈಸ್ ಲೈಕ್ ರಿಸರ್ವ್ ಬ್ಯಾಂಕ್. ಮತ್ತು ಮನಸ್ಸು ಬುದ್ಧಿಗಳೆಲ್ಲ ಇವು ಲೋಕಲ್ ಬ್ರ್ಯಾಂಚ್ಗಳು, ಸಿಂಡಿಕೇಟ್ ಬ್ಯಾಂಕು, ಕೆನರಾ ಬ್ಯಾಂಕು, ಅವುಗಳ ಬ್ರ್ಯಾಂಚಸ್ ಇದೆ. ಇವೆಲ್ಲದಕ್ಕೂ ಮುಖ್ಯ ಯಾವುದಂದ್ರೆ ರಿಸರ್ವ್ ಬ್ಯಾಂಕ್. ರಿಸರ್ವ್ ಬ್ಯಾಂಕ್ ಯಾವುದಂದ್ರೆ ಹಿರಣ್ಯ ಗರ್ಭ, ಆ ಮೂಲ. ಆ ಹಿರಣ್ಯ ಗರ್ಭನಲ್ಲಿ ಎಲ್ಲ ಪ್ರವೃತ್ತಿಗಳ ಸಂಗ್ರಹ ಇರ್ತದೆ. ಅದರ ಒಂದು ತುಣುಕು ಪ್ರಾರಬ್ಧವಶವಾಗಿ ಬಂದಾಗ ಅದಕ್ಕೆ ಶರೀರ ಪ್ರಾಪ್ತವಾದಾಗ ಅದರದೇ ಆದಂಥ ಸೂಕ್ಷ್ಮ ಶರೀರ, ಅದರದೇ ಆದಂಥ ಪ್ರವೃತ್ತಿಗಳು, ಅದರದೇ ಆದಂಥ ಅರ್ಥಗಳು, ಅದರದೇ ಆದಂಥ ಆಶೆ ಇಚ್ಛೆಗಳು ಎಲ್ಲ ಕನ್ಫೈನ್ಡ್ ಟು ಓನ್ಲಿ ಇಂಡಿವಿಜುವಲ್. ಈ ಇಂಡಿವಿಜುವಲ್ ಆ ಇಂಡಿವಿಜುವಲ್ ಎಲ್ಲ ಒಟ್ಟು ಸೇರಿಸಿ ಮಹಾನ್ ಮಹತ್ ಹಿರಣ್ಯ ಗರ್ಭ. ಹೇಗಿರ್ತದೆ? ಬೋಧ ಅಬೋಧಾತ್ಮಕಂ, ಜ್ಞಾನ ಅಜ್ಞಾನ ಮಿಶ್ರಣ. ಅಲ್ಲಿ ಜ್ಞಾನ ಅಜ್ಞಾನಗಳ ಮಿಶ್ರಣ. ಏನು ಸ್ವಾಮೀಜಿ ನಾವು ಸುಮ್ಮನೆ ಕೂತ್ಕೊಂಡು ಕೇಳ್ತೇವೆ ಅಂತಂದರೆ ನೀವು ಏನು ಬೇಕಾದ ಹೇಳೋದೇನು? ಜ್ಞಾನ ಅಜ್ಞಾನ ಒಂದಕ್ಕೊಂದು ವಿರೋಧ ಆಗೋದಲ್ಲ, ಇವುಗಳ ಮಿಶ್ರಣ ಅಂತ ನೀವು ಯಾಕೆ ಹೇಳ್ತೀವಿ? ಮಿಶ್ರಣ ಅಂತ ಯಾಕೆ ಹೇಳ್ತೀವಿ ನೋಡಿ, ನಿಮ್ಮ ಎದುರಿಗೆ ತೋರಿಸ್ತೇನೆ, ನಾವು ಪವಾಡ ತೋರಿಸ್ತೇವೆ. ನಾವು ಹೇಗೆ ಹೇಗೆ ಜ್ಞಾನ ಪಡಿತಾ ಹೋಗ್ತೀವಿ ಆವಾಗ ಆವಾಗ ಜ್ಞಾನ ಮಾತ್ರ ಪ್ರಾಪ್ತವಾಗ್ತದೋ, ಜೊತೆಗೆ ನಮಗೆ ಏನೇನು ಗೊತ್ತಿಲ್ಲ ಅನ್ನೋದು ಜಾಸ್ತಿ ಆಗ್ಕೋತ ಹೋಗ್ತದೆ. ಮತ್ತೆ ಎರಡು ಮೀಸಲಾಚಿ ನಾವು ಏನೇನು ತಿಳಿತೀವಿ, ತಿಳಿತಾ ಹೋದಂಗೆ ಹೋದಂಗೆ ಏನೆಲ್ಲ ತಿಳಿದಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಹೋಗ್ತದೆ. ಅಂದರೆ ತಿಳಿದದ್ದು ತಿಳಿಯಲಾರದ್ದು ಎರಡನ್ನು ತಿಳಿಯುವ ಸಾಗರ ಅದು ಮಹತ್. ಆ ಮಹತ್ ಸ್ಥಾನ ಏನಿದೆ, ಅಲ್ಟಿಮೇಟ್ ರಿಸರ್ವ್ ಬ್ಯಾಂಕ್ ಏನಿದೆ, ಅದರೊಳಗೆ ಇವೆರಡೂ ಕೆಪಾಸಿಟಿಗಳು, ತಿಳಿದದ್ದು ತಿಳಿಯದೇ ಇದ್ದದ್ದು ಎರಡರ ಸಂಗ್ರಹನೂ ಅಲ್ಲಿದೆ. ಮಹಾನ್ ಆತ್ಮ ಅದನ್ನು ಬುದ್ಧೇಹೇ ಪರಹ ಇತ್ಯುಚ್ಯತೆ, ಅದನ್ನು ಬುದ್ಧಾತ್ಮನಿಗಿಂತ ಪರಹ ಹೆಚ್ಚಿನದು ಸೂಕ್ಷ್ಮವಾದದ್ದು ಎಂದು ಶಾಸ್ತ್ರವು ಪರಿಗಣಿಸಿದೆ. ಇನ್ನು ಈ ಮಹತ್ತಿಗಿಂತ ಆಚೆಗಿದ್ದದ್ದು ಯಾವುದು, ಪುರುಷ ಮುಂದೆ ಹೇಳ್ತಾರೆ, ಮಹತಃ ಪರಮಂ ವ್ಯಕ್ತಂ ಅವ್ಯಕ್ತ ಪುರುಷ ಪರಃ, ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಟಾ ಸಾ ಪರಾಗತಿ, ಸಾ ಕಾಷ್ಟಾ ಸಾ ಪರಾಗತಿ. ಈ ಮಹತ್ತಿಗಿಂತ, ಮಹತಃ ಪರಂ, ಈ ಮಹತ್ತಿಗಿಂತ ಹೆಚ್ಚಿನ ಏನು ಅಂತ ಕೇಳಿದ್ರೆ ಅವ್ಯಕ್ತಂ. ನೀನು ಬಾಯಿ ಮುಚ್ಚಿಕೋ, ನಾನು ಬಾಯಿ ಮುಚ್ಚಿಕೊಳ್ತೇನೆ. ಕಾರಣ ಏನು ಅಂತಂದ್ರೆ ಅದನ್ನು ಹೇಳಲಿಕ್ಕೆ ಬರಂಗಿಲ್ಲ, ಅದು ಅವ್ಯಕ್ತ. ಇಲ್ಲ ಅಂತ ಇಲ್ಲ, ಇದೆ ಅವ್ಯಕ್ತ. ಹುಣಸೆ ಮರ ಇಲ್ಲ ಅಂತ ಇಲ್ಲ, ಇದೆ. ಆದರೆ ಬೀಜದಲ್ಲಿ ಅವ್ಯಕ್ತವಾಗಿದೆ. ಆ ಬೀಜದಲ್ಲಿ ಯಾವ ಮರ ಇದೆಯೋ ಅವ್ಯಕ್ತವಾಗಿ, ಅದೇ ಮರವೇ ಸ್ಥೂಲವಾಗಿ ವ್ಯಕ್ತವಾಗಿದೆ. ಬೀಜದಲ್ಲಿ ಅವ್ಯಕ್ತವಾಗಿ ಹುಣಸೆ ಮರ ಇತ್ತು ಅಂದರೆ ಆ ವ್ಯಕ್ತವಾದದ್ದು ಹುಣಸೆ ಮರವೇ ವ್ಯಕ್ತವಾಗ್ತದೆ. ಅದು ಬೇವಿನ ಬೀಜದ ಬೇವಿನ ಮರ ಅನಿಸುವ ಅವ್ಯಕ್ತವಾಗಿತ್ತು ಅಂದರೆ ಅವ್ಯಕ್ತವಾದ ಬೇವಿನ ಮರವೇ ಹೊರಗೆ ವ್ಯಕ್ತವಾಗ್ತದೆ. ಹಾಗೆ ಬೀಜದಲ್ಲಿ ಅವ್ಯಕ್ತವಾಗಿ ಒಂದು ಇದೆ, ಅದು ಅವ್ಯಕ್ತಂ ಅವ್ಯಕ್ತಾತ ಪುರುಷ. ಆ ಅವ್ಯಕ್ತಕ್ಕಿಂತ ಹೆಚ್ಚಿನದು ಯಾವುದು ಅಂದರೆ ಪುರುಷ ಶಬ್ದ, ಬಹಳ ಸುಂದರವಾದ ಶಬ್ದ ಪುರುಷ. ಈ ಪುರುಷ ಶಬ್ದಕ್ಕೆ ಎಲ್ಲೆಲ್ಲಿಯೂ ತುಂಬಿಕೊಂಡವನು ಯಾವನೋ ಅವನಿಗೆ ಪುರುಷ ಅಂತ ಕರೆ. ಎಲ್ಲೆಲ್ಲಿಯೂ ತುಂಬಿಕೊಂಡವ ಕೇಳಿದ ಆತ್ಮ ಪರಬ್ರಹ್ಮ ಇತ್ಯರ್ಥ. ಬ್ರಾಕೆಟ್ ಒಳಗೆ ಆತ್ಮ ಪರಬ್ರಹ್ಮ ಇತ್ಯರ್ಥ. ಇಂತಹ ಪುರುಷಾತ್, ಇಂತಹ ಪುರುಷನಿಗಿಂತ ನ ಪರಂ ಕಿಂಚಿತ್, ಹೆಚ್ಚಿನದಿನ್ನೊಂದು ಯಾವುದೂ ಇಲ್ಲ. ಸಾ ಕಾಷ್ಟ ಸಾ ಪರಾಗತಿಗೆ, ಅದೇ ಕೊನೆಯದು, ಅದೇ ಅತ್ಯಂತ ಹೆಚ್ಚಿನದು ಅನ್ನುವುದನ್ನು ನಾವು ಇಲ್ಲಿ ತಿಳ್ಕೋಬೇಕು. ಹಾಗರೆ ಪರಮಂ ಪದಂ ಯಾವುದು ಅಂತ ಕೇಳಿದ್ದಾದರೆ ಇಲ್ಲಿ ನೋಡಿ, ಪರಮಂ ಪದಂ ಯಾವುದು ಕೊನೆಯದು ಮತ್ತು ಯಾವುದು ಹೆಚ್ಚಿನದಾಗಿದೆಯೇ, ಏನದು ಪುರುಷ. ಪುರುಷ ಸಚ್ಚಿದಾನಂದ ಪುರುಷ. ಅದು ಹೆಚ್ಚಿ. ಭಾಷ್ಯ 99, ಮಹತಃ ಅಪಿ ಪರಂ ಸೂಕ್ಷ್ಮತರಂ ಪ್ರತ್ಯಗಾತ್ಮಭೂತಂ ಸರ್ವಮಹತ್ತರಂ ಚ ಅವ್ಯಕ್ತಂ ಸರ್ವಸ್ಯ ಜಗತಃ ಬೀಜಭೂತಂ ಅವ್ಯಾಕೃತನಾಮರೂಪಸತ್ವಂ ಸರ್ವಕಾರ್ಯಕಾರಣಶಕ್ತಿ ಸಮಾಹಾರರೂಪಂ ಅವ್ಯಕ್ತ ಅವ್ಯಾಕೃತ ಆಕಾಶಾದೀನಾ ವಾಚ್ಯಂ ಪರಮಾತ್ಮನಃ. ಪರಮಾತ್ಮನಿ ಅವ್ಯಕ್ತ ಅವ್ಯಕ್ತ ಅವ್ಯಕ್ತ ಅವ್ಯಾಕೃತ ಆಕಾಶಾದೀನಾಂ ವಾಚ್ಯಂ ಪರಮಾತ್ಮನಿ ಊತಪ್ರೂತ ಭಾವೇನ ಸಮಾಶ್ರಿತಂ ವಟಕಣಿಕಾಯಾಮಿವ ವಟವೃಕ್ಷಃ ಶಕ್ತಿಃ. ಮಹತಃ ಅಪಿ, ಮಹತ್ ಎಲ್ಲದಕ್ಕಿಂತ ಮೂಲ ಯಾವುದು? ಮಹತ್. ಅದು ಎಷ್ಟು ಮೂಲ? ಪರಂ ಸೂಕ್ಷ್ಮತರಂ, ಸೂಕ್ಷ್ಮಕ್ಕಿಂತ ಅತಿ ಸೂಕ್ಷ್ಮವಾದದ್ದು. ತರಂ, ತರ ಪ್ರತ್ಯಯ ಇದೆ ನೋಡ್ರಿ, ತರ ಪ್ರತ್ಯಯ, ತರತಮ ಪ್ರತ್ಯಯ ಅಂತ ಕರೀತಾರೆ. ತರ ಪ್ರತ್ಯಯ ಏನಂತಿದೆ? ಸೂಕ್ಷ್ಮತರಂ. ಏನು ಸೂಕ್ಷ್ಮತರ ಅಂದರೆ ಸೂಕ್ಷ್ಮಕ್ಕಿಂತ ಸೂಕ್ಷ್ಮ. ಎಲ್ಲಿದೆ? ಪ್ರತ್ಯಗಾತ್ಮಭೂತಂ, ಆತ್ಮನಿಗಿಂತ ಆತ್ಮನಾಗಿ, ಆತ್ಮನಿಗಿಂತ ಆತ್ಮನಾಗಿ, ಆತ್ಮನಿಗಿಂತ ಆತ್ಮನಾಗಿ, ಮತ್ತೆ ಆತ್ಮನಿಗಿಂತ ಆತ್ಮನಾಗಿ ಅಂತ ಹೇಳಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಸೂಕ್ಷ್ಮ ಆಗಿದ್ದ ಆತ್ಮಕ್ಕೇನೆ ಆತ್ಮ ಆಗಿ. ಅವಾಗ ಇದನ್ನೆಲ್ಲ ತುಂಬಿರೋದು ನೀವು. ಇಂದ್ರಿಯಾತ್ಮನಿಗೇನೇ ಮನೋ ಆತ್ಮನಾಗಿ, ಮನೋ ಆತ್ಮನಿಗೇನೇ ಅವನು ಬುದ್ಧಾತ್ಮನಾಗಿ, ಬುದ್ಧಾತ್ಮನಿಗೇನೆ ಅವನು ಮಹದಾತ್ಮನಾಗಿ, ಮಹದಾತ್ಮನಿಗೇನೆ ಪುರುಷೋತ್ತಮನಾಗಿ, ಅಷ್ಟು ಸೂಕ್ಷ್ಮವಾಗಿದ್ದಾನೆ. ಇಲ್ಲದೆ ಹೋದ್ರೆ ಅಲ್ಲಿ ನೋಡಿ ಶುರು ಮಾಡ್ಬಿಡ್ತೇವೆ. ಅದಕ್ಕಿಂತ ಅಲ್ಲಿ ಆತ್ಮ, ಅದಕ್ಕಿಂತ ಅದಕ್ಕೆ ಆತ್ಮ, ಅದಕ್ಕಿಂತ ಅದಕ್ಕೆ ಆತ್ಮ. ಕೊನೆ ಪುರುಷೋತ್ತಮ ಎಲ್ಲಿ? ಶಂಖ ಚಕ್ರ ಗದಾಧಾರಿ ವೈಷ್ಣು ವೈಕುಂಠೆ ವಿಷ್ಣೋಹ ಪದಂ ಬಂದ್ಬಿಡ್ತು ನೋಡ್ರಿ. ವಿಷ್ಣೋಹ ಪದಂ ಬಂದು ಇವ್ ಕಚಡ ಮೊದಲು ಹೆಂಗಿದ್ನ ಹಂಗ ಇದ್ದಾನೆ, ಏನೇನು ಬದಲಾಗಬೇಕು, ಏನು ಬದಲಾಗುದು ಅವ್ರು ನೋಡ್ರಿ. ಒಟ್ಟು ಬದಲಾಗೋದಿಲ್ಲ ನೋಡ್ರಿ, ಒಟ್ಟು ಬದಲಾಗೋದಿಲ್ಲ. ನೈತಿಕವಾಗಿ, ಆಧ್ಯಾತ್ಮಿಕವಾಗಿ, ವೈಚಾರಿಕವಾಗಿ ಒಟ್ಟು ಬದಲಾಗುವುದಿಲ್ಲ. ಅವ್ರು ನಿಮ್ಮನ್ನು ಬದಲು ಮಾಡ್ತಾರೆ. ಈ ಬ್ರಾಹ್ಮಣರೊಳಗೆ ಏನು ಮಾಡ್ತಾರೆ ಅಂದರೆ, ಸ್ಮಾರ್ತರು ವೈಷ್ಣವರು ಅಂತ ಇರ್ತಾರೆ. ಮೇನ್ ಎರಡೇ ಕ್ಯಾಟಗರಿ. ಅವ್ರು ಅಯ್ಯಂಗಾರ ಅಂತ ಕರೀರಿ, ನೀವು ಅಯ್ಯರ್ ಅಂತ ಕರೀರಿ, ಏನೇ ಕರೀರಿ, ಮೇನ್ ಎರಡ ವೈಷ್ಣವರು ಸ್ಮಾರ್ತ್ ಎರಡ. ಈಗ ಇತ್ತೀಚಿನ ಕಾಲದೊಳಗೆ ವೈಷ್ಣವ್ರ ಹೆಣ್ಣನ್ನು ಸ್ಮಾರ್ತ ಕೊಡ್ತಾರೆ, ಸ್ಮಾರ್ತ ಹೆಣ್ಣನ್ನು ವೈಷ್ಣವ್ರಿಗೆ ಕೊಡ್ತಾರೆ. ನಡೀತಾ ಇತ್ತೀಚಿನ ನಡೆದ ಈ ನಡೆಯುವಾಗ ಏನಾಗ್ಬಿಡ್ತದೆ ಅಂತಂದರೆ, ಸ್ಮಾರ್ತರ ಹೆಣ್ಣು ವೈಷ್ಣವ್ರ ಮನೆಗೆ ಹೋದಾಗ ಮದುವೆಯಾಗಿ ವೈಷ್ಣವ್ರು ಬದಲಾಗುವುದಿಲ್ಲ. ಯಾರು ಬದಲಾಗ್ತಾರೆ? ಸ್ಮಾರ್ತ್ ಹೆಣ್ಣು ಬದಲಾಗುತ್ತೆ. ಅದು ಎಷ್ಟು ಬದಲಾಗಿಬಿಡ್ತದೆ ಅಂತಂದರೆ, ಒಂದು ನಿಮಿಷಕ್ಕೂ ಮಡಿ ಮಡಿ ಅಂತ ಹಾರಿ ಹಾರಿ ಬೀಳೋದು, ಹಾರಿ ಹಾರಿ ಬೀಳೋದು. ಈಕೆ ತಾಯಿ ಗಲ್ಲದ ಮೇಲೆ ಕೈ ಇಟ್ಕೊಂಡು, ನಾ ಹಿಂಗೆ ಹೇಳೇ ಕೊಟ್ಟಿಲ್ಲ ನನಗೆ, ನಮ್ಮನೆ ಎಂದೂ ನಾವು ಹಿಂಗೆ ನಡ್ಕೊಂಬುದಿಲ್ಲ, ನೀನು ಯಾಕೆ ಹಿಂಗೆ ಚೇಂಜ್ ಆದಿ, ಎಲ್ಲ ತಪ್ಪು ತಪ್ಪು ಮಾಡ್ತೀರಿ, ನಾ ಮಾಡೋದೇ ಕರೆಕ್ಟ್, ನೀವು ಬದಲಾಗ್ರಿ. ಅವ್ರು ನೋಡ್ರಿ, ಅವರು ಬಹಳ ಕಡಿಮೆ, ಒಂದು ನೂರರೊಳಗೆ ಒಂದು ಎರಡು ಅಷ್ಟೇ. ಏನು ವೈಷ್ಣವ ಹೆಣ್ಣು ಸ್ಮಾರ್ತ್ ಮನೆಗೆ ಹೋಗೋದು ಬಹಳ ಕಡಿಮೆ. ಅವರಿಗೆ ಗಂಡು ಸಿಗ್ತಾವೆ, ಈ ನಮ್ಮ ಹುಡುಗರಿಗೆ ಅದು ಗಂಡು ಸಿಗೋದಿಲ್ಲ, ದೊಡ್ಡ ಪ್ರಾಬ್ಲಮ್. ಹುಡುಕಾಟದೊಳಗೆ ವ್ಯತ್ಯಾಸ ಆಗಿದೆಯೋ ಏನು, ಲಥಾರ್ಜಿಕ್ ಆಗಿದ್ದಾರೋ ಗೊತ್ತಿಲ್ಲ. ಅದು ಈ ಪ್ರಕಾರವಾದ ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಆ ಬದಲಾವಣೆಗಳಿಗೇನು ಅರ್ಥ ಇಲ್ಲ ಅಂತ ಇಟ್ಕೊಳ್ಳಿ. ಅವ್ರಿಗೆ ಯಾವ ಹೆಣ್ಣು ಆದ್ರೆ ಏನಾಗಬೇಕಾಗಿದೆ. ಆದರೆ ಇಲ್ಲಿ ಬೀಜ ಹೇಗಿರ್ತದೆ, ಬೀಜ ಹೇಗಿರ್ತದೆ, ಯಾವ ಬೀಜ ಇದೆಯೋ ಅದೇ ಹೊರಗಡೆ ಬರುತ್ತೆ. ಮುಂದೆ ಕೊನೆಗೆ ಒಂದು ಉದಾಹರಣೆ ಕೊಡ್ತಾರೆ, ಏನಂತಂದ್ರೆ ವಟಕಣಿಕಾ ಇವ ವಟವೃಕ್ಷ ಅಂದ್ರೆ ವಟವೃಕ್ಷದ ಬೀಜದಿಂದ ಏನ್ ಬರ್ತದೆ, ವಟವೃಕ್ಷವೇ ಹೇಗು. ಹಾಗೆ ಮಹತಾಪಿ ಪರಂ ಸೂಕ್ಷ್ಮತರಂ ಪ್ರತ್ಯಗಾತ್ಮಭೂತಂ ಸರ್ವ ಮಹತ್ತರಂ ಚ ಅವ್ಯಕ್ತಂ. ಇದು ಹೇಗಿದೆ, ಅವ್ಯಕ್ತವಾಗಿದೆ. ವ್ಯಕ್ತ ಆದರೆ ಅದಕ್ಕೆ ಅವ್ಯಕ್ತ ಅಂತ ಹೇಳಬೇಕಾಗಿಲ್ಲ. ಈ ಅವ್ಯಕ್ತವಾಗಿದೆ ಅಂತ ಹೇಳ್ಬೇಕಾದ್ರೆ ಏನು, ಕಣ್ಣಿಗೆ ಕಾಣುವ ಈ ಒಂದು ವೃಕ್ಷ ಮೊದಲು ಇತ್ತೋ ಇಲ್ಲೋ, ಅವನೇ ಮಂತ್ರಿ ಬೀಜ ರೂಪದಲ್ಲಿ ಇತ್ತು, ಆಯ್ತು ಬೀಜ ಒಡೆಯೋಣಂತೆ. ಬೀಜ ಒಡೆದು ನೋಡಿದ್ರೆ ವೃಕ್ಷ ಸಿಗಬೇಕೋ ಇಲ್ಲಲ್ಲಿ, ಎಲ್ಲಿದೆ ಮಣ್ಣು, ಹಾಗೆ ಎಲ್ಲಿದೆ ಅನ್ಬೇಡಿ, ಅಲ್ಲಿ ಇಲ್ಲ ಅನ್ಬೇಡಿ, ಅದು ಹೆಂಗಿದೆ, ಅವ್ಯಕ್ತವಾಗಿದೆ. ಹಾಗೆ ಹುಣಸೆಯ ವೃಕ್ಷ ಅವ್ಯಕ್ತವಾಗಿ ಹುಣಸೆ ಬೀಜದಲ್ಲಿ, ಬೇವಿನ ವೃಕ್ಷ ಅವ್ಯಕ್ತವಾಗಿ ಬೇವಿನ ಬೀಜದಲ್ಲಿ, ಹಾಗೆಯೇ ಈ ವ್ಯಕ್ತವಾದ ಪ್ರಪಂಚ ಮೊದಲು ಎಲ್ಲಿತ್ತು, ಅವ್ಯಕ್ತವಾಗಿತ್ತು. ಅವ್ಯಕ್ತ ಅವ್ಯಾಕೃತ ನಾಮ ರೂಪ ಸತ್ವಂ ಸತತ್ವಂ. ಅದಕ್ಕೆ ಇನ್ನೊಂದು ಹೆಸರು ಅವ್ಯಾಕೃತ. ನಾಮರೂಪಗಳ ದೃಷ್ಟಿಯಿಂದ ಈ ಎರಡು ಶಬ್ದಗಳು ಕೇಳ್ಕೊಳ್ಳಿ, ನಾಮರೂಪಗಳ ದೃಷ್ಟಿಯಿಂದ ವ್ಯಾಕೃತವಾಗಿದ್ದರೆ ನಾಮರೂಪಗಳು, ಆ ನಾಮರೂಪಗಳು ಲಭ್ಯವಾಗುವ ಪೂರ್ವದಲ್ಲಿ ಹೇಗಿದ್ದು ಅಂತಂದರೆ ಅವ್ಯಾಕೃತ. ಈ ನಾಮರೂಪಾತ್ಮಕವಾದ ಅವ್ಯಾಕೃತ ಏನು ಶಕ್ತಿ ಇದೆ, ಸರ್ವ ಕಾರ್ಯ ಕಾರಣ ಶಕ್ತಿ ಸಮಾಹಾರ ರೂಪಂ. ಸಮಾಹಾರ ಸಮ್ಯಕ್ ಆಹಾರ ರೂಪಂ, ಎಲ್ಲವನ್ನು ನುಂಗಿ ಹಾಕಿಬಿಟ್ಟಿರ್ತದೆ. ಏನದು ಈ ನಾಮ ಅವ್ಯಾಕೃತ ನಾಮರೂಪಗಳೇನಿವೆಯೋ ಇವು ಸರ್ವ ಕಾರ್ಯ ಕಾರಣ ಶಕ್ತಿ ಸಮಾಹಾರ ರೂಪಂ. ಹೇಗೆ ಅಂತ ಕೇಳಿದ್ರೆ ಒಂದು ಉದಾಹರಣೆ ಅವರೇ ಕೊಡ್ತಾರೆ. ಏನು ಅಂದರೆ ಅವ್ಯಕ್ತ ಆಕಾಶವು ವ್ಯಾಕೃತವಾದಂತೆ, ಅವರೇ ಕೊಟ್ಬಿಡ್ತಾರೆ. ಅಂದರೆ ಯಾವ ಆಕಾಶ ನಮಗೆ ಲಭ್ಯ ಇದೆ, ಈ ಆಕಾಶ ಮೊದಲು ಇತ್ತು, ಹೇಗಿತ್ತು, ಅವ್ಯಾಕೃತವಾಗಿ. ಈಗ ಇದೇ ಲಾಜಿಕ್ಕನ್ನು ಇನ್ನು ಮುಂದೆ ತಗೊಂಡೋಗಿ, ಯಾವ ಪ್ರಪಂಚವು ಈಗ ಲಭ್ಯ ಇದೆಯೋ ಇದು ವ್ಯಾಕೃತ ಪ್ರಪಂಚ, ಇದು ಮೊದಲು ಇತ್ತು, ಹೇಗಿತ್ತು, ಅವ್ಯಾಕೃತವಾಗಿ. ಅದೇ ಲಾಜಿಕ್ಕನ್ನು ಇನ್ನೂ ಸ್ವಲ್ಪ ಮುಂದೆ ತಗೊಂಡೋಗಿ ಒಂದು ಕಥೆಯನ್ನು ಮಾಡಿ ಅಷ್ಟೇ, ಗೊತ್ತಾಯ್ತಲ್ವೇ ಕಥೆ ಯಾಕೆ ಬರ್ತಾವಲ್ಲ. ಇನ್ನೂ ಸಿಂಪಲ್ ಮಾಡೋಕೆ ಹೋಗ್ತಾರೆ. ಅವರು ರಾಜಕುಮಾರ್ ಸರಿತ, ಒಬ್ಬ ರಾಜಕುಮಾರ ಕಾಡಿನಲ್ಲಿ ದಾರಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಕುದುರೆ ಏರಿಕೊಂಡು ಬಂದಿರುವಾಗ ಒಂದು ದೊಡ್ಡ ಕೋಟೆ ಗೋಡೆ ಕಾಣಿಸ್ತದೆ, ತುಂಬ ಎತ್ತರವಾದ ಕೋಟೆ. ಆ ಕೋಟೆ ಗೋಡೆಯನ್ನು ಹತ್ತಬೇಕು ಅಂತ ಅನಿಸ್ತದೆ ನನಗೆ, ಬಳ್ಳಿ ಇತ್ಯಾದಿ ಹಿಡಿದು ಮೇಲೆ ಹತ್ತುತ್ತ. ಕೋಟೆ ಗೋಡೆ ಮೇಲೆ ನಿಂತು ಒಳಗಡೆ ನೋಡ್ತಾನೆ, ಭಾರಿ ಆಶ್ಚರ್ಯ. ಅವನಿಗೆ ನೂರಾರು ವರ್ಷಗಳ ಹಿಂದಿನ ಒಂದು ಅರಮನೆ, ಅರಮನೆಯ ಕೆಲಸಗಾರರು, ಕುದುರೆಗಳು, ಲಾಯಗಳು, ಅಲ್ಲಿರುವಂತಹ ಅನೇಕಾನೇಕ ಸಾರೋಟಗಳು, ಸೈನಿಕರು, ಮಂತ್ರಿಗಳು ಎಲ್ಲರೂ ಅಲ್ಲಿ ಇಲ್ಲಿ ಬೀಸಿ ಅಡ್ಡಾಡ್ತಾ ಇದ್ದ ಹಾಗೆ ನಿಂತುಕೊಂಡನು. ಎಲ್ಲ ಸ್ಟಿಲ್. ಅವನ ಗಿಡಕ್ಕೆ ನೀರು ಹಾಕ್ತಾ ಇದ್ದಾನೆ, ಆ ನೀರು ಸಹಿತ ಸ್ಟಿಲ್. ಅರ್ಧ ಬಕೆಟ್ ನೀರು ಹೊರ ಬಂದಿದೆ, ಅರ್ಧ ಬಕೆಟ್ ಒಳಗಿದೆ. ಆ ನೀರು ಸ್ತಬ್ಧ, ಐಸ್. ಅದನ್ನು ಅಲ್ಲಿ ಬಕೆಟ್, ಆ ಗಿಡಗಳು ಅಲುಗಡಂಗಲ್ಲ, ಸ್ತಬ್ಧ. ಒಂದು ಗಾಳಿ ಸಹ ಸುಳಿಯೋದಿಲ್ಲ. ಆಶ್ಚರ್ಯವಾಗುತ್ತದೆ. ಎಲ್ಲವನ್ನು ನೋಡ್ತಾನೆ. ನೋಡಿ ಅರಮನೆಯೆಲ್ಲ ತಿರುಗಾಡ್ತಾನೆ ರಾಜ. ಅವನು ಹಂಗೆ ನಿಂತ್ಕೊಂಡಾನೆ. ಮಂತ್ರಿಗಳು ಅವರೇನೋ ಹೇಳ್ತಾ ಇದ್ದಾರೆ, ಅವರು ಹಂಗೆ ನಿಂತ್ಕೊಂಡಾರೆ. ಪ್ರಜೆಗಳು ಯಾರು ಮನೆಯಲ್ಲಿ ಇದ್ದಾರೆ, ಯಾರು ಹೊಲದಲ್ಲಿದ್ದಾರೆ, ಯಾರು ಗದ್ದೆಯಲ್ಲಿ ಇದ್ದಾರೆ, ಎಲ್ಲರೂ ಹಾಗಾಗಿ ಎಲ್ಲ ಸ್ತಬ್ಧ. ಆಯ್ತೇನು, ಇವನು ತಿರುಗಾಡಿ ತಿರುಗಾಡಿ ನೋಡಿ ನೋಡಿ ಆಶ್ಚರ್ಯ ಪಟ್ಬಿಡ್ತಾನೆ. ಏನಪ್ಪ ಇದು, ಹೀಗಿದೆ ಎಲ್ಲ ಹಂಗೆ, ಲೈವೇ ಇದ್ದಾಗಿದ್ದಾರೆ, ಆದರೆ ಎಲ್ಲ ಜಡ. ಮೇಲೆ ಮೇಲೆ ಮೇಲೆ ಹೋಗ್ತಾನೆ. ಮೇಲೆ ಮೇಲೆ ಹೋದಾಗ ಅಲ್ಲಿ ರಾಜಕುಮಾರಿ ಕೂತಿರ್ತ. ಆ ರಾಜಕುಮಾರಿ ಬಟ್ಟೆ ಮೇಲೆ ಏನೋ ಏನಂತಾರೆ ಅದಕ್ಕೆ, ಕಸೂತಿಯನ್ನು ಹಾಕ್ತಾ ಇದ್ದ. ಆ ಕಸೂತಿಯನ್ನು ಹಾಕುವಾಗ ಆ ಸೂಜೆಯ ಮೊನೆ ಅವಳ ಬೆರಳಿಗೆ ನಟ್ಟಿದೆ. ಅಲ್ಲಿಂದ ಒಂದು ಹನಿ ರಕ್ತ ಬಿದ್ದಿದೆ, ಅದು ಅಲ್ಲೇ ನಿಂತುಕೊಂಡಿದೆ. ಅಷ್ಟು ಸೂಕ್ಷ್ಮ. ಅದನ್ನೆಲ್ಲ ನೋಡ್ತಾನೆ. ಆ ಅವಳು ಎಷ್ಟು ಸುಂದರವಾಗಿರ್ತಾಳೆ ಅಂದರೆ ಏನು, ಎಷ್ಟು ನೋವಾಗಿರ್ಬೋದಲ್ಲ ಅಂಥೇಳಿ ಆ ಕೈಯನ್ನು ಹಿಡ್ಕೊಳಕ್ಕೆ ಹೋಗ್ತಾಳೆ. ಆ ರಕ್ತವನ್ನು ಹಿಡ್ಕೊಳಕ್ಕೆ ಹೋಗ್ತಾಳೆ. ಆವಾಗ ಇಡೀ ಅರಮನೆ ಪೂರ್ತಿ ಲೈವ್ ಆಗಿಬಿಡ್ತು. ಆ ನೀರು ಎಸ್ ನೀರು ಎಸಿತಾರೆ. ವ್ಯಾಕೃತ ನಾಮರೂಪ, ಮುಂಚೆ ಎಲ್ಲಿದ್ದವು ಅವ್ಯಾಕೃತ. ಲಾಜಿಕ್ಕನ್ನು ಎಕ್ಸ್ಟೆಂಡ್ ಮಾಡ್ತಾ ಮಾಡ್ತಾ ಮಾಡ್ತಾ ಕೊನೆಗೆ ಕಥೆಗಳಾಗಿ ಹೇಗೆ ಪರಿವರ್ತನೆ ಆಗ್ತಾವೆ ಅಂತ ಇದಕ್ಕೆ ಉದಾಹರಣೆ ಕೊಟ್ಟೆ. ಏನೂ ತಪ್ಪಿಲ್ಲ, ಆದರೆ ಲಾಜಿಕ್ ಅರ್ಥ ಮಾಡಿಕೊಳ್ಳದೆ ಇದ್ದವರಿಗೆ ಈ ಕಥೆಗಳ ಮೂಲಕವಾಗಿ ಅರ್ಥ ಆಗ್ತದಲ್ಲ, ಅದೇ ವಿಷಯ ಹೇಳುತ್ತದೆ. ಅವೆಲ್ಲ ಅವ್ಯಾಕೃತ. ಅವು ವ್ಯಾಕೃತವಿದ್ದು ಅವ್ಯಾಕೃತದಲ್ಲಿ ಹೋಗಿಬಿಟ್ಟು ಅದಕ್ಕೆ ಕಾಲ ಏನು ಇರೋದಿಲ್ಲ, ಎಂಥದ್ದು ಇರೋದಿಲ್ಲ. ನೋಡಿ ಎಷ್ಟು ಆ ನೀರು ಹಾಕೋರು ನೂರಾರು ವರ್ಷಗಳಿಂದ ನೀರೇ ಹಾಕಿಲ್ಲ. ಅದಕ್ಕೆ ಅವ್ಯಾಕೃತ. ಆಮೇಲೆ ಚಕ್ ಅಂತ ನೀರು ಹಾಕಿಸ್ ಮಾಡಿದ್ರು ವ್ಯಾಕೃತ. ಈ ಪ್ರಪಂಚವೆಲ್ಲವೂ ಕೂಡ ಏನಿದು ಅವ್ಯಾಕೃತ ನಾಮರೂಪದಲ್ಲಿ ಇದ್ದದ್ದು ಈಗ ವ್ಯಾಕೃತ. ಹೀಗಾಗಿ ಯಾರಿಗೂ ಈ ಪ್ರಪಂಚವನ್ನು ಅಳಿಸ್ಲಿಕ್ಕೆ ಬರೋಂಗಿಲ್ಲ, ಈ ಪ್ರಪಂಚವನ್ನು ನಾಶ ಮಾಡಲಿಕ್ಕೆ ಬರೋದಿಲ್ಲ, ಈ ಪ್ರಪಂಚವನ್ನು ಅಲ್ಲಗಳಿಗೆ ಬರೋದಿಲ್ಲ. ಅತಿ ಶ್ರೇಷ್ಠ ಉಪಾಯ ಅಂದರೆ ಅದರ ಪಾಡಿಗೆ ಅದನ್ನು ಬಿಟ್ಟುಬಿಡಿ. ಅದಕ್ಕಿಂತ ಶ್ರೇಷ್ಠವಾದ ಇನ್ನೊಂದು ಯಾವುದು? ನಾವು ಅಧ್ಯಾತ್ಮ ಅಂದ್ಕೊಂಡು ಏನು ಅಂದ್ಕೊಂಡ್ಬಿಟ್ಟೀವಿ ಅಂತಂದರೆ ಬದಲು ಮಾಡಿಬಿಡ್ತೀವಿ. ಏನನ್ನ ಸೃಷ್ಟಿನ ಬದಲು ಮಾಡಿಬಿಡ್ತೀವಿ. ಸೃಷ್ಟಿನಿಂದ ಅಲ್ಲ ಅಲ್ಲ, ಅದು ಅದು ಈಶ್ವರನ ಸೃಷ್ಟಿ, ಅದನ್ನ ಹೆಂಗೆ ಬದಲು ಮಾಡ್ತೀವಿ? ಅವ್ಯಾಕೃತ ನಾಮರೂಪ. ಈ ಅವ್ಯಾಕೃತ ನಾಮರೂಪವು ಅದೇನಾಗಿದೆ ಈಗ, ಅವ್ಯಕ್ತ ಅವ್ಯಾಕೃತ ನಾಮರೂಪ ಸತತ್ವ ಸರ್ವ ಕಾರ್ಯ ಕಾರಣಶಕ್ತಿ ಸಮಾಹಾರ ರೂಪಂ ಅವ್ಯಕ್ತ ಅವ್ಯಾಕೃತ ಆಕಾಶಾದಿ ನಾಮ ವಾಚ್ಯಂ. ಆಕಾಶವು ಹೀಗೆ ಅವ್ಯಕ್ತವಾಗಿತ್ತು ಮುಂಚೆ, ಆನಂತರ ಅದು ವ್ಯಾಕೃತವಾಯಿತು, ಹಾಗೆಯೇ ಇಡೀ ಈ ಸೃಷ್ಟಿ ಅವ್ಯಾಕೃತವಾಗಿತ್ತು, ಈಗ ವ್ಯಾಕೃತವಾಗಿದೆ. ಪರಮಾತ್ಮನಃ ಅದು ಏನಾಗಿದೆ ಪರಮಾತ್ಮನಿ, ಓತಪ್ರೋತ ಭಾವೇನ. ಓತಪ್ರೋತ ಅಲ್ಲಿ ಗೊತ್ತಾದಲು ನೇಯ್ಗೆ, ನೇಯ್ಗೆ ಇದ್ದಂತೆ. ಈ ನೇಯ್ಗೆದ್ರೊಳಗೆ ಎರಡು ಇರ್ತಾವೆ, ಗೊತ್ತದಿಲ್ಲ ನಿಮಗೆ ಗೊತ್ತಿಲ್ಲ. ಈ ನೇಯ್ಗೆಯಲ್ಲಿ ಎರಡು ಇರ್ತವೆ, ಒಂದು ಹಾಸು ಒಂದು ಹಕ್ಕು ಅಂತ. ಹಾಸು ಅಂದರೆ ಹಿಂಗೆ ಪರ್ಮನೆಂಟಾಗಿ ಹಾಸು ಇಟ್ಬಿಟ್ಟಿರ್ತಾರೆ, ಹಿಂಗೆ ಉದ್ದಕ್ಕೂ ಹಾಸು ಇರ್ತದೆ. ಹಕ್ಕು ಅಂದರೆ ಒಳಗೆ ಹೊಗ್ತದೆ, ಚಟಲ್ ಪಟಲ್ ಚಟಲ್ ಪಟಲ್ ಚಟಲ್ ಪಟಲ್ ಅಂತ ಹೋಗಿ ಅದೇನಾಗಿರ್ತದೆ, ಒಂದು ದಾರ ಅಡ್ಡ ತೊಗೊಂಬರ್ತದೆ, ಒಂದು ದಾರ ಒಯ್ದುಬಿಡ್ತದೆ, ಇನ್ನೊಂದು ದಾರ ಅಡ್ಡ ತೊಗೊಂಬರ್ತದೆ, ಅದು ಹಕ್ಕು ಅಂತೇಳಿ. ಹಾಸ್ ಇದು ಓತ ಪ್ರೋತ, ಬರೇ ಹಾಸ್ ಅಂದರೆ ಅದು ಲುಂಗಿ ಅಲ್ಲ, ಧೋತರ ಅಲ್ಲ, ಬರೇ ಹಕ್ಕು ಅಂದರೆ ಅದು ಧೋತರ ಅಲ್ಲ. ಮತ್ತು ಧೋತರ ಲುಂಗಿ ಪಂಚೆ ಅಂತ ನೀವು ಕರೆದಿದ್ದಾದರೆ ಅದು ಏನು ಬೇಕು, ಹಾಸು ಹಕ್ಕುಗಳೆರಡು ಓತ ಪ್ರೋತ. ಹಾಗೆ ಸತ್ಯ ಅಸತ್ಯ ನಿರುಕ್ತಂ ಚ ನಿರುಕ್ತಂ ಚ ನಿಲಯನಂ ಚ ನಿಲಯನಂ ಚ ವಿಜ್ಞಾನಂ ಚ ವಿಜ್ಞಾನಂ ಚ ಸತ್ಯಂ ಚ ಅನೃತಂ ಚ ಎಲ್ಲವೂ ಸತ್ಯ ಅನೃತ ನಿತ್ಯ ಅನಿತ್ಯ ಎಲ್ಲವೂ ಒಂದಕ್ಕೊಂದು ಹೆಣ್ಕೊಂಡ್ಬಿಟ್ಟಾರೆ. ಅದು ಕನ್ಫ್ಯೂಸ್ಡ್ ಜಗತ್ತಾಗಿ ನಾವು ಲಭ್ಯ ಇದ ಮಿತ್ತು ಮತ್ತು ಯಾರಿಗೂ ಹೇಳಲಿಕ್ಕೆ ಆಗುವುದಿಲ್ಲ, ಎಲ್ಲ ಮಿಶ್ರಣ ಆಗೋಗಿದೆ. ಇಂತಹ ಈ ಪ್ರಪಂಚ ಏನು ಲಭ್ಯ ಆಗಿದೆಯೋ, ಇದು ಮೊದಲು ಹೇಗಿತ್ತು ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ವಟಕಣಿಕಾಯಾಮ್ ಇವ ವಟವೃಕ್ಷ ಶಕ್ತಿ. ವಟಕಣಿಕ ಅಂದರೆ ವಟುವೃಕ್ಷದ ಬೀಜದಲ್ಲಿ ಈ ವಟುವೃಕ್ಷವೇ ಹೇಗಿರ್ತದೋ ಹಾಗೆ ಇಲ್ಲಿ ನಮಗೆ ಲಭ್ಯ ಇದೆ. ತಸ್ಮಾತ್ ಅವ್ಯಕ್ತಾತ್ ಪರಃ ಸೂಕ್ಷ್ಮತರಂ ಸರ್ವಕಾರಣ ಕಾರಣ ಕಾರಣತ್ವಾತ್ ಪ್ರತ್ಯಗಾತ್ಮತ್ವಾತ್ ಚ ಮಹಾಶ್ಚ. ಆದ್ದರಿಂದ ತಸ್ಮಾತ್ ಆದ್ದರಿಂದ ಅವ್ಯಕ್ತಾತ್ ಪರಃ ಅವ್ಯಕ್ತಕ್ಕಿಂತ ಸೂಕ್ಷ್ಮವಾದದ್ದು ಯಾವುದು ಅಂತ ಕೇಳಿದ್ದಾರೆ. ಆದರೆ ಅದು ಸಮಸ್ತ ಸೃಷ್ಟಿಗೆ ಕಾರಣತ್ವಾತ್ ಹೇ ಸೌಮ್ಯ ಸತೇವ ಇದಮಗ್ರ ಆಸೀತ್. ಹೇ ಸೌಮ್ಯ ಕೇಳುವ ಶಿಷ್ಯ ನಾ ಹೇಳ್ತೀನಿ, ಇದಂ ಜಗತ್ ಈ ಸೃಷ್ಟಿ ಅಗ್ರೇ ಮೊಟ್ಟ ಮೊದಲು ಹೇಗಿತ್ತು, ಸತ್ ಏವ ಆಸೀತ್ ಆಸತ್ ಆಸತ್ತಿಲಿ ಅದು ಸರ್ವ ಕಾರಣ ಕಾರಣತ್ವಾತ ಎಲ್ಲ ಕಾರಣಗಳಿಗೇನೆ ಕಾರಣ. ಪ್ರತ್ಯಗಾತ್ಮತ್ವಾಚ ಮಹಾಶ್ಚ ಅದೇ ಆತ್ಮ ಅದೇ ಪ್ರತ್ಯಗಾತ್ಮ ಪುರುಷೋತ್ತಮ ಉತ್ತಮ ಪುರುಷ. ಯಾವ ಶಬ್ದನ ಕರೀತೀರಿ, ಆ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಮ್ಮ ಅನ್ನುವಂತಹ ಆ ಮಹಾನ್ ತತ್ವ ಆತ್ಮ ಪುರುಷ. ಅತೈವ ಪುರುಷ ಸರ್ವಪೂರ್ಣಾತ್. ಆದ್ದರಿಂದ ಈ ಪುರುಷ ಯಾವನು, ಸರ್ವಪೂರ್ಣಾತ್ ಎಲ್ಲವನ್ನು ತುಂಬಿಕೊಂಡಂತಹ ಪುರುಷ. ತತಃ ಅನ್ಯಸ್ಯ ಪರಸ್ಯ ಪ್ರಸಂಗಂ ನಿವಾರಯನ್ ಆಹ ಪುರುಷಾತ್ ನ ಪರಂ ಕಿಂಚಿತ ಇತಿ ನ ಪರಂ ಕಿಂಚಿತ ಇತಿ. ತತಃ ಮತ್ತೆ ನಿಮ್ಮಲ್ಲಿ ಯಾರೋ ಒಬ್ಬರು ಎದ್ದು ನಿಂತು ಅನ್ಯಸ್ಯ ಪರಸ್ಯ ಪ್ರಸಂಗಂ ನಿವಾರಯನ್, ಇನ್ನೊಂದೇನೇ ಇರ್ಬೋದಲ್ರಿ ಸರ್ ಇದಕ್ಕಿಂತ ಒಂದು ಸೂಕ್ಷ್ಮ, ಎಲ್ಲದಕ್ಕೂ ಸೂಕ್ಷ್ಮ ಹುಡುಕೋತಾ ಬಂದಿವ, ಈ ಪುರುಷನಿಗಿಂತ ಸೂಕ್ಷ್ಮ ಇನ್ನೊಂದಿರ್ಬೋದಲ್ಲ ಅಂತ ನೀವೇನು ಪ್ರಶ್ನೆ ಕೇಳಬಾರ್ದು ಅಂತೇಳಿ ಮೊದಲೇ ಪ್ರಿಕಾಷನ್ ತೊಗೊಂಡ್ಬಿಡ್ತಾರೆ. ಏನಂತೀರಿ, ಪುರುಷಾತ್ ನ ಪರಂ ಕಿಂಚಿತ್, ಈ ಪುರುಷನ ಹೊರತುಪಡಿಸಿ ಮತ್ತು ಬೇರೆ ಇನ್ನು ಯಾವ ಪುರುಷನೂ ಇಲ್ಲ. ಇತಿ ಯಸ್ಮಾತ್ ನಾಸ್ತಿ ಪುರುಷಾತ್ ಚಿನ್ಮಾತ್ರ ಘನಾತ್ ಪರಂ ಕಿಂಚಿದಪಿ ವಸ್ತು ಅಂತರಂ ತಸ್ಮಾತ್ ಸೂಕ್ಷ್ಮತ್ವ ಮಹತ್ವ ಪ್ರತ್ಯಗಾತ್ಮತ್ವ ಪ್ರತ್ಯಗಾತ್ಮತ್ವಾನಾಂ ಸಾಕಾಷ್ಟ ನಿಷ್ಠಾ ಪರ್ಯವಸಾನಂ ಅತ್ರ ಹಿ ಇಂದ್ರಿಯೇಭ್ಯ ಆರಭ್ಯ ಸೂಕ್ಷ್ಮತ್ವಾದಿ ಪರಿಸಮಾಪ್ತಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಕೀ. ಕೈಗಳನ್ನು ಜೋಡಿಸ್ತಿರಲ್ಲ, ಹರಿ ಓಂ ನಮಸ್ಕಾರ ನಮಸ್ತೆ ಅಂತೇಳಿ, ಆವಾಗ ಈ ಬೆರಳುಗಳು ಇವು ಜೋಡಬೇಕು. ಈ ಬೆರಳುಗಳು ಜೋಡಿದಾಗ ಮಾತ್ರ ಆ ಭಾವವೇ ಬೇರೆ ಆಗ್ತದೆ. ಹಿಂಗೆ ನಮಸ್ಕಾರ ಮಾಡೋದು, ಹಿಂಗೆ ಮಾಡೋದು, ಇವೆಲ್ಲ ಇವು ನಿರುಪಯುಕ್ತವಾದಂತಹ ಆಕ್ಷನ್. ಸದುಪಯುಕ್ತವಾಗಬೇಕಾದ್ರೆ ಯಾವ ಸಂದರ್ಭದಲ್ಲಿ ಓಂ ಶಾಂತಿ ಶಾಂತಿ, ಇದಕ್ಕೂ ಕೂಡ ಇದೆ. ಒಟ್ಟೆ ನಮಸ್ಕಾರ ಮಾಡಿದ್ರು ಇವು ಬೆರಳು ಬೆರಳು ಬೆರಳು ಜೋಡಿಸ್ತಾರೆ.